ಅಂಗವೈಕಲ್ಯ ಮತ್ತು ಮನೋವೈಕಲ್ಯ ಯಾರು ಬಯಸಿ ಬಂದುದಲ್ಲ, ಬರುವುದಲ್ಲ. ಅದು ಹುಟ್ಟಿನಿಂದ ಬರಬಹುದು ಅಥವಾ ಆಕಸ್ಮಿಕ ಅಪಘಾತದಿಂದ ಬಂದಿರಬಹುದು. ಆದರೆ ಎಲ್ಲರಂತೆ ಜೀವಿಸುವ ಹಕ್ಕು ವಿಕಲಚೇತನರಿಗಿದೆ. ವಿಕಲಚೇತನರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ. ರೈತ ಬಂಧವರು, ಈಗ ಕೇಳಿ ಕೃಷಿ ಗೀತೆಗಳನ್ನು. ಬೆಟ್ಟದಲ್ಲಿ ಹುಟ್ಟುವ ನದಿ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತು.